ಡಿಎಂಇ ತಿದ್ದುಪಡಿ ಕಾಯ್ದೆ. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರಗಳ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ. ಬಾರಪ್ಪ, ಒಂದ್ ಮಾತು ಹೇಳಿ ಚಿಕ್ಕಪ್ಪ. ಇಷ್ಟ ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲ ಹೇಳ್ತಿದೆ. ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ? ನೋಡಪ್ಪ, ಆರ್ಪಿಎಲ್ಐಯ ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೊ. ಸರಿಯಾದ ಸಮಯದಲ್ಲಿ 3 ಪಾಲಿಸಿ ತಗೊಂಡೆ, ಮತ್ತೆ ನನಗೆ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡಿದೆ. ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗಬಾರದು ಅಂತ. ಆರ್ಪಿಎಲ್ಐಯ ಗ್ರಾಮ ಸಂತೋಷ್ ಪಾಲಿಸಿ ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ. ಕೃಷಿ ರಂಗದಲ್ಲಿ ಈಗ ಸರಣಿ ಮೇಘ ಸಂದೇಶದ 575ನೇ ಸಂಚಿಕೆ. ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಆಳುತ್ತಿರುವ ಮೂಳೆಗಳೇ, ಹಾರುತ್ತಿರುವ ಹಕ್ಕಿಗಳೇ, ಯಾರ ತಡೆಯೂ ನಿಮಗಿಲ್ಲ, ನಿಮ್ಮ ಭಾಗ್ಯ ನಮಗಿಲ್ಲ. ಇದು 60-70 ದಶಕದ ಕನ್ನಡದ ಒಂದು ಸುಪ್ರಸಿದ್ದವಾದಂತಹ ಚಿತ್ರಗೀತೆ. ಪಿ ವಿ ಶ್ರೀನಿವಾಸ್ ಅವರು ಇದನ್ನ ಹಾಡಿದ್ದು ತಾವು ಇನ್ನೂ ಕೆಲವರು ನೆನಪಿಟ್ಟಿರಬಹುದು. ಈ ಹಾಡಿನೊಳಗ ಏನದ ಅಂತಂದ್ರೆ, ಪ್ರಕೃತಿ ಸ್ವಚ್ಛಂದದ, ಪ್ರಾಣಿ ಪಕ್ಷಿಗಳು ಸ್ವಚ್ಛಂದದವ, ಅವುಗಳಿಗೆ ಯಾರ ಅಡೆತಡೆನೂ ಇಲ್ಲ, ಅಂಥ ಒಂದು ಭಾಗ್ಯ ಮನುಷ್ಯರಾದಂತಹ ನಮಗಿಲ್ಲ ಅನ್ನುವಂತಹ ಮಾತನ್ನ ಇಲ್ಲಿ ನಾವು ಕೇಳ್ತಾ ಇದ್ದೀವಿ. ಆದ್ರೆ ಸುಮಾರು 50-60 ವರ್ಷಗಳ ನಂತರ ಈಗ ನಾವು ನಿಂತು ನೋಡಿದ್ರ ಪರಿಸ್ಥಿತಿ ಬೇರೆನೇ ಅದ. ಮನುಷ್ಯನ ಮೂಗು ತೂರಿಸುವಿಕೆಯಿಂದಾಗಿ ಏನಾಗಿದೆ ಅಂತಂದ್ರೆ, ಇವತ್ತ ಮೊಡಗಳ ಮೇಲೂ ಸಹಿತ ನಾವು ಒತ್ತಡ ಹಾಕ್ತಾ ಇದ್ದೀವಿ. ಅದರ ಜೊತೆಗೆ ಪ್ರಾಣಿ ಪಕ್ಷಿಗಳ ಜೀವನಂತೂ ಬೇಡ ಬೇಡ. ಮನುಷ್ಯನ ಇಂತಹ ನಿಸರ್ಗ ವಿರೋಧಿ ಚಟುವಟಿಕೆಗಳಿಂದಾಗಿ ಇವತ್ತು ನಾವು ಪ್ರಕೃತಿ ಮುನಿಸು ತೋರಿಸ್ತಾ ಇರುವುದನ್ನ ನೋಡ್ತಾ ಇದ್ದೀವಿ. ಆತ್ಮೀಯರೆ, ನಾನು ಸೋಮಶೇಖರ್ ಎಸ್ ರುಳಿ ಮೇಘ ಸಂದೇಶದ 575ನೇ ಸಂಚಿಕೆಯನ್ನ ನಿಮ್ಮ ಮುಂದೆ ಪ್ರಸ್ತುತ ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೆ, ಕಳೆದ ವಾರ ನಾವು ಏನು ಅನ್ಕೊಂಡಿದ್ವಿ, ಬಹುತೇಕ ಆ ನಿರೀಕ್ಷೆ ನಿಜ ಆಗ್ಯದ ಅಂತ ಹೇಳಿ ಹೇಳಬಹುದು. ಕಳೆದ ವಾರ ನಾವು 2 ಭಾಗ ಮಾಡಿದ್ವಿ, ಮೊದಲಿನ 3 ದಿವಸಗಳು, ಆ ನಂತರ 4 ದಿವಸಗಳು ಅಂತ ಹೇಳಿ. ಮೊದಲಿನ 3 ದಿನಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳಾದವು ಅಂತ ಹೇಳಿದ್ವಿ. ಅದರ ನಂತರ ಮುಂದಿನ ದಿನಗಳಲ್ಲಿ ವಾತಾವರಣ ಬದಲಾವಣೆಯಾಗಿ ಹೆಚ್ಚಿನ ಮಳೆ ಆಗುವಂತಹ ಸಾಧ್ಯತೆಗಳಾದವ ಅಂತ ಹೇಳಿ ಅನ್ನುವಂತಹ ಒಂದು ಸೂಚನೆ ಏನು ತಜ್ಞರು ಕೊಟ್ಟಿದ್ರು, ಅದನ್ನ ನಾವು ತಮಗ ಹೇಳಿದ್ವಿ. ಹೇಳಿದ ನಂತರ ಮತ್ತೆ ವಾತಾವರಣದೊಳಗ ಸಾಕಷ್ಟು ಬದಲಾವಣೆಗಳಾದವು. ಬಂಗಾಳ ಕೊಲ್ಲಿ ಒಳಗ ಏನು ಸುಳಿಗಾಳಿ ಬಂತು, ವಾಯುಭಾರ ಕುಸಿತ ಆದಂತಹ ಒಂದು ಸಂದರ್ಭ ಬಂತು. ಅದರ ಜೊತೆಗೆ ಆಂಧ್ರಪ್ರದೇಶದ ಕರಾವಳಿ ತೀರದೊಳಗೆ ಸಹಿತ ಒಂದು ವಾಯುಭಾರ ಕುಸಿತದ ಒಂದು ಪರಿಣಾಮವನ್ನು ನಾವು ನೋಡಿದ್ವಿ. ಅದರ ಒಂದು ಫಲಿತಾಂಶದಿಂದಾಗಿ ನಾವು ನಮ್ಮ ಭಾಗದೊಳಗೆ ಹೆಚ್ಚಿನ ಮಳೆಯನ್ನ ಪಡೆಯುವಂತಹ ಸಾಧ್ಯತೆ ಅದಾವ ಅಂತ ಹೇಳಿ ಮತ್ತೆ ತಜ್ಞರು ಹೇಳಿದ್ರು. ಅದನ್ನ ಮತ್ತೆ ಕೂಡ ನಾವು ತಮಗ ತಿಳಿಸುವಂತಹ ಒಂದು ಕೆಲಸವನ್ನ ಮಾಡಿದ್ವಿ. ಅದೇ ಪ್ರಕಾರ ಈಗ ನಡೀತಾ ಇರುವುದನ್ನ ನಾವು ನೋಡ್ತಾ ಇದ್ದೀವಿ. ಎಲ್ಲಿ ನೋಡೋದಲ್ಲೆಲ್ಲ ಬಹುತೇಕ ಭಾಗಗಳಲ್ಲಿ ಮಳೆ ಆಗ್ತಾ ಇರುವುದನ್ನ ನಾವು ನೋಡ್ತಾ ಇದ್ದೀವಿ. ಕೆಲವೊಂದ್ ಕಡೆ ಬಹಳ ಭಾರಿ ಮಳೆಯಾಗಿದೆ, ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದಾವ. ಕಳೆದ ವಾರದ ಸನ್ನಿವೇಶದ ಬಗ್ಗೆ ತಾವು ಅನೇಕರು ನಮಗೆ ಮೆಸೇಜ್ಗಳನ್ನು ಕಳಿಸಿದ್ದೀರಿ, ವಿಡಿಯೋಗಳನ್ನು ಕಳಿಸಿದ್ದೀರಿ, ಮತ್ತ ಆಡಿಯೋ ಸಂದೇಶಗಳನ್ನು ಕೂಡ ಕಳಿಸಿದ್ದೀರಿ. ಬಹುತೇಕ ಜನರಿಗೆ ಈ ಮಳೆ ಬೇಡಾಗಿತ್ತು, ಯಾಕಂತಂದ್ರೆ ಈಗ ಕೊಯ್ಲು ಮಾಡುವಂತಹ ಸಮಯ ಕೆಲವು ಕಡೆ, ಕೆಲವು ಕಡೆ ಬಿತ್ತನೆ ಮಾಡುವಂತಹ ಒಂದು ಸಮಯ, ಆಮೇಲೆ ಇನ್ನು ಕೆಲವು ಕಡೆ ಕೀಟ ರೋಗಗಳಿಗೆ ಸಿಂಪರಣೆ ಮಾಡುವಂತಹ ಒಂದು ಸಮಯ ಸಂದರ್ಭದೊಳಗ ಈಗ ತಮಗ ಹೊರಪು ಬೇಕಾಗಿತ್ತು. ಆ ಹೊರಪು ಬಹುತೇಕರಿಗೆ ಸಿಕ್ಕಿಲ್ಲ. ತಾವು ಏನ್ ಹೇಳಿದ್ದೀರಿ ಅನ್ನೋದನ್ನ ನಾವೀಗ ಕೇಳೋಣ. ರೈತ ಸಂದೇಶ. ರಾಯಚೂರು ಜಿಲ್ಲೆ ದೇವದೂರು ತಾಲೂಕಿನಲ್ಲಿ ಯನ್ಗಣಕಲ್ ಗ್ರಾಮದಲ್ಲಿ 6ನೇ ತಾರೀಕಿನ ತಿಳಿದು ಇವತ್ತು 11ನೇ ತಾರೀಕುವರೆಗೂ ಯಾವುದೇ ಮಳೆಯನ್ನು ಬಂದಿರುವುದಿಲ್ಲ. ಇವತ್ತು ಸ್ವಲ್ಪ ನಮ್ಮ ಊರಿನ ಸುತ್ತಮುತ್ತ ಗ್ರಾಮದಲ್ಲಿ ಉದುರಕತ್ತಿರುತ್ತದೆ. ಆದರೂ ಈ ಮಳೆಯನ್ನು ಬಂದರೆ ಹತ್ತಿಗೆ ಬಹಳಷ್ಟು ರೋಗಗಳನ್ನು ಬಂದು ಕೊಲೆಯುವ ಚಾನ್ಸಸ್ ಇದೆ. ಹತ್ತಿ ಹೊಡೆದವರು ಸಸಿ ಬರುವ ಹಂತದಲ್ಲಿದೆ. ಯನ್ಗಣಕಲ್ ಗ್ರಾಮದ ಸುತ್ತಮುತ್ತ ರೈತರು, ನಮ್ಮ ದೇವದೂರು ತಾಲೂಕು, ರಾಯಚೂರು ಜಿಲ್ಲೆ, ಮಾನವಿ ಎಲ್ಲಾ ತಾಲೂಕುಗಳಲ್ಲಿ ಹತ್ತಿ ಬೆಳೆ ನಷ್ಟ ಸಂಭೋಗದಲ್ಲಿದೆ. ಮಳೆ 15ನೇ ತಾರೀಕು ತಾನೇ ಇದೆ ಅಂದ್ರೆ ನಮಗೂ ಒಂದು ಭಯ ಹೊಟ್ಟಿ. ರೈತರಿಗೆ ಬಹಳ ತೊಂದರೆಯಲ್ಲಿ ಸಿಕ್ಕಿದ್ವಿ. ಮುಂದಿನ ದಿನಗಳಲ್ಲಿ ಇದೇ ತರ ಮಳೆ ಬಂದು ಹೊರದ್ರೆ ರೈತರ ಪರಿಸ್ಥಿತಿ ಹದಗೆಡುವ ಚಾನ್ಸ್ ಬಹಳಷ್ಟು ಇದೆ. ರೈತರು ಹಾಕಿದ ಒಂದು ಎಕರೆಗೆ ಕನಿಷ್ಠ ಅಂದ್ರೆ ಒಂದು 30,000 ರೂಪಾಯಿ ಅಂತ ಖರ್ಚು ಮಾಡಿದ್ರು. ರೈತನಿಗೆ ತನ್ನ ದುಡ್ಡು ತನಗೆ ಬರುವ ಸ್ಥಿತಿಯಲ್ಲಿಲ್ಲ. ಎಲ್ಲಾ ರೈತರು ನಷ್ಟದಲ್ಲಿ ಇದ್ವಿ. ಅಲ್ಲಲ್ಲಿ ನಿನ್ನೆ ಬೆಳಗ್ಗೆ ಎಲ್ಲಾ ಗಿಡಗಳನ್ನು ಬೆಳೆದು ಕಂಡು ಬರುತ್ತದೆ. ಉದ್ದಿನ ರಾಶಿ ನಿಂತು ಹೋಗಿದೆ. ಅದಕ್ಕಾಗಿ ಕಲ್ಯಾಣ ಕರ್ನಾಟಕ ಭಾಗದ ರೈತರಿಗೆಲ್ಲಾ ನಷ್ಟವಾಗುವುದೆಂದು ಭಾವಿಸುತ್ತೇವೆ. ಮುಂದಿನ ದಿನಗಳಲ್ಲಿ ಸ್ವಲ್ಪ ಮಳೆ ಕಡಿಮೆ ಆದರೆ ಒಂದಿಷ್ಟು ನಮಗೆ ಉಪಯೋಗ ಆಗುವ ಸಂಭವ ಆದಂದು ನನ್ನ ಭಾವನೆ. ಆಕಾಶವಾಣಿ ಕೇಂದ್ರದ ಸಿಬ್ಬಂದಿಗೂ ಆಕಾಶವಾಣಿಗೂ ಮತ್ತು ನಮ್ಮ ಸ್ವಯಂಸೇವಕರಿಗೂ ನನ್ನ ನಮಸ್ಕಾರಗಳನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸಿರ್ತೇನೆ. ನಾ ಕೊಳ್ಳೂರಿಂದ ಮಲ್ಲಿಕಾರ್ಜುನ್ ಮಾತಾಡತೀನಿ ಸರ್. ಮುಂಜಾನೆ ಇವತ್ತು ಬೀದರ್ ಪ್ರಯಾಣ ಮಾಡಿದ್ರಿ ಸರ್, ಇವತ್ತ ಜರಾ ಕೆಲಸ ಇತ್ತು ಸರ್. ಸರ್, ನೀವು ಹೇಳಿದ ಪ್ರಕಾರ ಈ ವಾರ 3 ದಿನ ಸಾಧಾರಣ ಮಳೆ, 4 ದಿನ ಭಾರಿ ಮಳೆ ಅಂತ ಹೇಳಿದ್ರಿ ಸರ್. ಅದೇ ಪ್ರಕಾರ ಸರ್ ಬುಧವಾರ, ಗುರುವಾರ, ಶುಕ್ರವಾರ ಸರಿಯಾಗಿ ಸಾಧಾರಣ ಮಳೆನೇ ಬಿದ್ದ ಸರ್. ಮತ್ತೆ ಹಂಗೆ ಶನಿವಾರ ಒಂದಿನ ಬಿಸಿಲಿನ ವಾತಾವರಣ ಸರ್. ರವಿವಾರ ಭಾರಿ ಮಳೆ ಬಿದ್ದ ಸರ್ ಒಂದ್ ತಾಸು 2 ತಾಸು. ಮತ್ತೆ ಸೋಮವಾರ ಸರ್ ನಿನ್ನೆ ನನ್ನ ಸಾಕ ಮಾಡಿಕೆ ನೋಡ್ರಿ ಸರ್, ಭಾರಿ ಅಂದ್ರೆ ಭಾರಿ ಮಳೆ ಸರ್. ನಿನ್ನೆ ನಂಬಲ್ 4 ಗಂಟೆಗೆ ಚಾಲು ಆದಂತ ಮಳೆ 5-5 ತನಕ ಭಾರಿ ಮಳೆ ಬಿದ್ದ ಸರ್. ಗುಡುಗು ಮಿಂಚಿದಂತ ಕೂಡಿದಂತ ಮಳೆ ಸರ್. ಸಂಜೆ ರಾತ್ರಿ ಸರ್ 8:30-9 ಚಾಲುವಾದಂತ ಮಳೆ. ಮತ್ತೆ 11 ಗಂಟೆದಾಗ ಭರ್ಜರಿ ಮಳೆ ಬಿದ್ದ ಸರ್. ಮತ್ತೆ ಹಂಗೆ ರಾತ್ರಿ 11:30-12 ಬೆಳಕಿನ ಇರ್ಲಿಂದ ಕೂಡಿದಂತ ಆಕಾಶ ಶುಭ್ರವಾಗಿತ್ತು ಸರ್. ರಾತ್ರಿ ಚುಕ್ಕಿಗಳು ಬಿದ್ದಿವ್ರಿ ಸರ್. ಮತ್ತೆ ಮುಂಜಾನೆ ಎದ್ದ ತಕ್ಷಣ ಮತ್ತೆ ಮೋಡ ಕವಿದ ವಾತಾವರಣ, ಬಿಸಿಲಿನ ವಾತಾವರಣ ಹಿಂಗೆ ಆದ್ರಿ ಸರ್. ಸಾಕಷ್ಟು ಕೂಲಿ ಕಾರ್ಮಿಕರು ಬಂದು ಸೊಯ್ಯ ಮಾಡ್ಬೇಕಂತ ಅಲ್ಲತ್ತಾರ ಸರ್. ಈ ನನ್ಬಲ್ಬಿ ಈಗ 16-17 ಎಕರೆ ಸೊಯ್ಯ ಆದ್ರಿ ತೆಗೆದು ಹೊಲದಲ್ಲಿ ಕೆಸರು ಗದ್ದೆ ಆಗಿಂತ ಹೊಲಗಳಾಗಿವ್ರಿ ಸರ್. ಹಂಗಾಗಿ ನಾವು 2 ದಿನ ರುಕಾಸಿನ್ರಿ ಸರ್. ಇನ್ನು ನೀವು ಹೇಳಿದ ಪ್ರಕಾರ ಇಂದು ನಾಳೆ 2 ದಿನ ನಮ್ಗೆ ಟೈಮ್ ಆದ್ರಿ ಸರ್. ಮುಂದಿನ ದಿನಗಳಲ್ಲಿ ಬಿಸಿಲಿನ ವಾತಾವರಣ ಬಂದರೆ ನಮಗೆ ಸೊಯ್ಯ ರಾಶಿ ಸುಗಮವಾಗಿ ನಡೀತಾವ್ರಿ ಸರ್. ಬೀದರ್ ಜಿಲ್ಲೆದಾಗ ಬಹಳ ಕಮ್ಮಿದ್ರಿ ಸರ್ ಮಳೆ. ಚಿಂಚೋಳಿ ತಾಲೂಕೇನು ಸುತ್ತಮುತ್ತ ತುಂಬಿಕೊಂಡ ಲಾಸ್ಟ್ ಬರ್ತದ್ರಿ ಚೌಕಿದಾನ ಬಾರ್ಡರ್, ಅಲ್ಲಿದಾಗ ಸಾಕಷ್ಟು ಮಳೆ ಬಿದ್ದದ್ರಿ ಸರ್. ಮುಂದೆ ಕಮ್ಮಿದ್ರಿ ಸರ್. ಮತ್ತೆ ಈ ಕಡೆ ಚಿಮ್ಮಂಚೂರು ಸಾಸರಗಾಂವ್ ಕಡಿಮೆ, ಮಳೆ ಕಮ್ಮದಂತ್ರಿ ಸರ್. ಯಾಕೆ ಲೇಬರ್ ಅಲ್ಲಿ ಬರ್ತಾರೆ ಸರ್ ನಮ್ ಕಡೆ ಕೆಲಸ ಮಾಡಕ್ಕೆ, ನಮ್ ಕಡೆ ಮಳೆ ಕಮ್ಮದ್ರಿ ಅಂತ ಹೇಳ್ತಾರೆ. ಹಂಗಾಗಿ ಸರ್ ಈಗ ಹೊಲಗಳಿಗೆ ಆಡ್ಬೇಕಾದ್ರೆ ಒಂದ್ 8 ದಿನ ಬೇಕ್ರಿ ಸರ್. ಕಡಲೆ ಜೋಳ ಬಿತ್ತಬೇಕಾದ್ರೆ ಹೊಲ ಸರ್. ಹಂಗಾಗಿ ನಮ್ಗೆ ಇನ್ನ ಬಿತ್ತಣಿಕೆ ಟೈಮ್ ಆದ್ರಿ ಸರ್. ಇನ್ನ ಇವತ್ತು ನಿನ್ನೆ ಚಿತ್ತಿ ಬಂದದ್ರಿ ಸರ್ ನಮ್ಮಲ್ಲಿ. ಇನ್ನ ಚಿತ್ತಿ ಬೇದಿ ಇನ್ನ 7 ದಿನ ಅವ್ರಿ ನಮಗ. ಅದನ್ ನಡೀತದ ಸರ್. ಯಾಕಂದ್ರೆ ಹೊಲ ಹಸಿನಿದ್ರು ನಾವು ಕಡ್ಲಿ ಬಿತ್ಕೋಬಹುದ್ರಿ ಇನ್ನೊಂದ್ ವಾರದಾಗ ಮಳೆ ಕಮ್ಮಿ ಆದ ತಕ್ಷಣ. ಇಲ್ಲ ಮಳೆ ಹಿಂಗ್ ಬರ ಪೊಸಿಷನ್ ಇತ್ತಪ್ಪ ಅಂದ್ರೆ ಹೊಲ ರೆಡಿ ಇದ್ದವ್ರು ಬಿತ್ತಾರೆ, ಹೊಲ ರೆಡಿ ಇಲ್ದವ್ರು ಬಿತ್ತಲ್ರಿ ಸರ್. ಹಂಗಾಗಿ ಈಗ ಇವತ್ತೇನ್ ಹೇಳ್ತೀನಿ ನೋಡ್ರಿ ಸರ್, ಸರಣಿ ಮೇಘ ಸಂದೇಶ ಇದ್ರ ಮ್ಯಾಗ ನಾವು ಆಭಾರಿಯಾಗಿದ್ದೀವ್ರಿ ಸರ್. ಇದು ಕೇಳ್ಕೊಂಡೇ ನಾವು ಮುಂದಿನ ದಂಧ ಮಾಡ್ಬೇಕಂತೀವಿ ಸರ್. ಥ್ಯಾಂಕ್ ಯು ಸರ್. ಮಿರಿಗಿಂದ ಬಸವರಾಜ್ ಹತ್ತಲು ಮಾತನಾಡೋದು. ನಿನ್ನೆ ಸರ್ ನೀವು ಹೇಳಿದ ಪ್ರಕಾರ ಸೋಮವಾರ ನಶಿಕನಾಗ 4 ಗಂಟೆ ಚಾಲಾಗಿದ್ದು 5 ತನ ಆಯ್ತ್ರಿ ಭಾರಿ ಗುಡುಗು, ಮಿಂಚಿನಿಂದ ಆಯ್ತ್ರಿ ಭಾರಿ ಮಳೆ, ಮತ್ತು ಒಂದ್ ತಾಸದ ಭಾರಿ ಹೊಡಿತ್ರಿ. ನೀವು ಹೇಳಿದ ಪ್ರಕಾರ 90% ಹೇಳಿದ್ರಿ, 90% ಆಯ್ತ್ರಿ ನಿನ್ನೆ. ಮತ್ತು ಅವಕಾಳಿ ಮಳೆ ಹಂಗ ಸರ್ ಬಹಳ ಆಯ್ತ್ರಿ, ಗುಡುಗು ಮಿಂಚು ಸಿಡಲು ಬಿದ್ದಂಗ ಆಯ್ತ್ರಿ, ಬಾಳ ಬೆಳಕಾಯ್ತ್ರಿ ಒಂದ್ಸಲ. ಈ ಅವಕಾಳಿ ಮಳೆ ಹಂಗ ಈಗ ಆಬಿಡದ್ರೆ ಅದೆಲ್ಲ ಹಿಂಗ ಆಲ್ಗತಾವ ಯಾಕತ್ರಿ ಸರ್? ನಮಸ್ಕಾರ ಸರ್. ರಾಯಚೂರ್ ತಾಲೂಕ್ ಮಠಮಾರಿ ಗ್ರಾಮದಿಂದ ಹೆಲ್ಕೆ ವೇರಿ ಮುನಿಸಬ್ ಮಾತಾಡ್ತಾ ಇರೋದು. ಸರ್, ಕಳೆದ ಸಂಚಿಕೆಯಲ್ಲಿ ನೀವು ತಿಳಿಸಿದ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಹಾಗೂ ನಮ್ಮ ಗ್ರಾಮದಲ್ಲಿ ಬುಧವಾರ ಗುರುವಾರ 2 ದಿನಗಳ ಕಾಲ ಉತ್ತಮ ಮಳೆ ಮತ್ತು ಹಸಿ ಮಳೆ ಆಗಿದೆ ಸರ್. ಎಲ್ಲಿ ನೋಡಿದ್ರೆ ಹೊಲದಲ್ಲಿ ಬರೀ ನೀರು ಕಾಣ್ತಾ ಇದೆ ಸರ್. ಆ ಪರಿಸ್ಥಿತಿ ಆಗಿದೆ ಸರ್ ನಮ್ಮ ಹತ್ರ. ಶುಕ್ರವಾರ ಮತ್ತು ಶನಿವಾರ ರವಿವಾರ ಸರ್ 3 ದಿನಗಳಲ್ಲಿ ಯಾವುದೇ ರೀತಿ ನಮ್ಮ ಗ್ರಾಮದಲ್ಲಿ ಮಳೆಯ ಇಲ್ಲ ಸರ್. ಬಿಸಿಲಿನ ವಾತಾವರಣ ಮತ್ತು ಮೋಡ ಮುಸುಕಿನ ವಾತಾವರಣ ಇತ್ತು ಸರ್. ರೈತರಿಗೆ ಒಂದು ವರದಾನವಾಗಿದೆ ಸರ್ ಮಳೆ. ಮತ್ತು ಅದೇ ರೀತಿಯಾಗಿ ಎಲ್ಲ ರೈತರಿಗೆ ಸಂಕಷ್ಟದ ಪರಿಸ್ಥಿತಿ ಎಲ್ಲ ರೈತರಲ್ಲಿ ಎದುರಿಸಬೇಕಾಗಿದೆ ಸರ್. ಹೊಲಗಳಲ್ಲಿ ಅದರಲ್ಲಿ ಹತ್ತಿ ಬೆಳೆಯಲ್ಲಿ ಲದ್ದಿ ಹುಳ ಮತ್ತು ರಸ ಇರುವ ಕೀಟಗಳ ಬಾಧೆ ಹಾವಳಿ ಬಹಳ ಕಾಡ್ತಾ ಇದೆ ಸರ್. ನಿರ್ವಹಣೆ ಮಾಡಬೇಕಂದರೆ ಕ್ರಿಮಿನಾಶಕ ಸಿಂಪಡಣೆ ಮಾಡಬೇಕಾಗುತ್ತೆ ಸರ್. ಅದಕ್ಕೆ ಮಳೆರಾಯನ ಅಡ್ಡಿ ಇದೆ ಸರ್. ಈ ಮಳೆ ಹಾಗೆ ಮುಂದುವರೆದರೆ ರೈತರ ಪರಿಸ್ಥಿತಿ ಬಹಳ ತೊಂದರೆ ಒಳಗಾಗುತ್ತೆ ಸರ್. ಅದರಲ್ಲಿ ವಿಶೇಷವಾಗಿ ಮೆಣಸಿನಕಾಯಿ ಬೆಳೆಯಲ್ಲಿ ಗಿಡಗಳು ಮಳೆಯ ತೇವಾಂಶಕ್ಕೆ ಒಣಗುವ ಪರಿಸ್ಥಿತಿಯಲ್ಲಿ ಇದೆ ಸರ್. ಇದೇ ರೀತಿ ಒಂದು ಮಳೆ ಮುಂದುವರಿದರೆ ಎಲ್ಲ ಬೆಳೆಗಳಿಗೆ ಒಂದು ಸಂಕಷ್ಟದ ಪರಿಸ್ಥಿತಿಯನ್ನು ಎಲ್ಲ ರೈತರು ಎದುರಿಸಬೇಕಾಗುತ್ತೆ ಸರ್. ಯಾಕಂದ್ರೆ ಒಬ್ಬ ರೈತ ಆಗಿ ಎಲ್ಲ ತನ್ನ ವೆಚ್ಚವನ್ನು ಹೊಲಕ್ಕೆ ಹಾಕಿರುತ್ತಾನೆ ಸರ್. ಅದೇ ರೀತಿ ಅದು ಒಂದು ರಿಟರ್ನ್ ಆಗ್ಬೇಕಂತಂದ್ರೆ ಎಲ್ಲ ರೀತಿಯಿಂದ ಪರಿಸ್ಥಿತಿ ಅನುಕೂಲವಾದರೆ ರೈತರು ಎಲ್ಲ ಚಟುವಟಿಕೆಗಳು ಮುಂದುವರಿಸಾಗ ಸಹಜವಾಗಿ ಈ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ ಸರ್. ಹತ್ತಿಯಲ್ಲಿ ಸರ್ ಈಗ 90 ದಿನಗಳ ಬೆಳೆ ಇದೆ ಸರ್. ಅದರಲ್ಲಿ ಹೂವ ಮತ್ತು ಕಾಯಿ ಕಟ್ಟುವ ಪರಿಸ್ಥಿತಿ ಇದೆ ಸರ್. ಮೊಗ್ಗಲ್ಲಿ ಬಿದ್ದು ಸರ್ ಆ ಮಗ್ಗು ನೆಲ ಕಚ್ಚುವ ಪರಿಸ್ಥಿತಿಯಲ್ಲಿ ಇದೆ ಸರ್. ಇದರಿಂದಾಗಿ ಎಲ್ಲಾ ರೈತರಿಗೆ ಒಂದು ಸಂಕಷ್ಟದ ವಾತಾವರಣ ನಿರ್ಮಾಣವಾಗಿದೆ ಸರ್. ಈ ಮಳೆಯು ಇಲ್ಲಿಗೆ ನಿಂತರೆ ಎಲ್ಲಾ ರೈತರಿಗೆ ಹಾಗೂ ಎಲ್ಲಾ ಬೆಳೆಗಳಿಗೆ ಒಂದು ಉತ್ತಮವಾದ ಪರಿಸ್ಥಿತಿಯನ್ನು ಇರುತ್ತೆ ಸರ್. ಒಂದೇಳಕ ಇದೇ ರೀತಿ ಒಂದು ಮುಂದುವರಿದರೆ ಬೆಳೆಗೆ ಕುಂಠಿತವಾಗುತ್ತೆ ಸರ್. ಎಲ್ಲಾ ರೈತರು ಕೇಳುವುದೇನೆಂದರೆ ಇಲ್ಲಿಗೆ ಮಳೆಯು ಸಂಪೂರ್ಣವಾಗಿ ನಿಂತರೆ ಎಲ್ಲ ಬೆಳೆಗಳಿಗೆ ಬಹಳ ಅನುಕೂಲತೆಯ ಪರಿಸ್ಥಿತಿ ಕ್ಲಿಯರ್ ಆಗುತ್ತೆ ಸರ್ ನಮಗೆ. ನಮಸ್ಕಾರಗಳು ಸರ್. ಬೀದರ್ ಜಿಲ್ಲೆ ಬಾಲ್ಕಿ ಪಟ್ಟಣದಲ್ಲಿ ಸತತ ಎರಡು ದಿನ ಕಾಲ ಮಳೆ ಬೀಳುತ್ತದೆ, ರೈತರ ತೊಂದರೆಯಲ್ಲಿ ಇದ್ದಾರೆ. ನಮಸ್ಕಾರ ಸರ್. ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ರೋಡ್ಗಿ ಒಂದು ಸಣ್ಣ ಭುವನೇಶ್ವರ ಮಾತಾಡೋದ್ರಿ. ನಾಲ್ಕಕ್ಕ ಚಾಲು ಆಗ್ಯದ ಸರ್, ಹರಿಮಳೆ ಬೀಳದಪ್ಪ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್, ನನ್ನ ಹೆಸರು ರಾಜ್ಯ ಮಸಾನ್, ಬಸವಕಲ್ಲ ತಾಲೂಕಾ ಗುಂಡು ಗ್ರಾಮ. ನಮ್ಮೂರಲ್ಲಿ ಸರ್ ಮಳೆ ಬರ್ತಾ ಇದೆ ಸರ್, 11 ಗಂಟೆ ಮಳೆ ಸ್ಟಾರ್ಟ್ ಆಗಿದೆ ಸರ್. ಬೆಳಿಗ್ಗೆಯಿಂದ ಇನ್ನ 4 ಗಂಟೆ ಆಯ್ತು ಸರ್, ಇನ್ನ ಮಳೆ ಬರ್ತಾ ಇದೆ ಸರ್. ನಿಮ್ಮ ಮಳೆ ಹೇಳಿದ ಪ್ರಕಾರ ಸರ್ ಮಳೆ ಬರ್ತಾ ಇದೆ ಸರ್. ನಮಸ್ಕಾರ ಸರ್. ಜಿಲ್ಲೆ ಮೂರ ತಾಲೂಕಿನ ಕುಂದಕ್ಕೆ ಗ್ರಾಮ. 12 ಗಂಟೆಯಲ್ಲಿ ಚಾಲು ಆಗಿದೆ ಸರ್, 4:12 ಆಗಿದೆ ಸರ್. ಇನ್ನ ಚಾಲು ಇದೆ ಸರ್ ನಮ್ಮಲ್ಲಿ ಮಳೆ. ಬಿಜಾಪುರ ಜಿಲ್ಲಾ ನಂದಿಗೆಯಲ್ಲಿ ಸರ್ ಒಂದ್ ತಾಸೈತ್ ಸರ್, ಒಳ್ಳೆ ಮಳೆ ಅಲ್ಲದ ಸರ್. ನಮಸ್ಕಾರ. ವಿಜಯಪುರ ಜಿಲ್ಲಾ ಇಂಡಿ ತಾಲೂಕಾ ಬಸನಾಳ ಗ್ರಾಮದಲ್ಲಿ ಫುಲ್ ಜೋರಾಗಿ ಮಳೆ ಆಗುತ್ತೆ, 2.5 ತಾಸ ಆಯ್ತು. ಅರಣ್ಯ ಒಡೆಯದಂತ ಪ್ರಸಂಗ ಬಂದ ಅದಕ್ಕೆ ನಾವೆಲ್ಲ ಸ್ವಾಂತ ಕೆತ್ತಿ ಬಿಟ್ಟಿವ್ರ ಸರ್. ಸೋಮಶೇಖರ್ ಉಳಿ ಸರ್ ಅವರಿಗೆ ನಮಸ್ಕಾರಗಳು, ಜೊತೆಗೆ ಗ್ರೂಪಿನ ಆತ್ಮೀಯ ಎಲ್ಲಾ ರೈತ ಮಿತ್ರರಿಗೂ ಕೂಡ ನಮಸ್ಕಾರಗಳು. ಬಾಂಧವರೇ, ನಾನು ಸಂಗನಗೌಡ ಸಿದ್ದಗೊಂಡ ಶ್ರೀನಿವಾಸ ಅಡಗಿ, ತಾಲೂಕಾ ಜಿಲ್ಲಾ ಕಲಬುರಗಿ. ನಿನ್ನೆ ನಮ್ಮಲ್ಲಿ ರಾತ್ರಿ 8 ಗಂಟೆಯಿಂದ ಪ್ರಾರಂಭವಾದ ಮಳೆ ಇಂದಿನ ನಸುಕಿನ ಜಾವ 4:30-5 ಗಂಟೆವರೆಗೆ ಇತ್ತು. ರಭಸವಾಗಿ ಇರಲಿಲ್ಲ, ಮತ್ತೆ ಈ ಕಡೆ ಸಣ್ಣ ಕೂಡ ಇರಲಿಲ್ಲ. ಮೇಲ್ಬದ್ರಿನ ಮಣ್ಣು ಎಷ್ಟು ಒಣಗಿತ್ತು ಅಷ್ಟು ಕೂಡ ಒಂದು ಒಳ್ಳೆಯ ರೀತಿಯ ಹಸಿ ಆಗಿರ್ತಕ್ಕಂಥ ಕಂಡು ಬರ್ತಾ ಇದೆ. ಒಟ್ಟಾರೆ ಮಳೆ ಬಂದಿದ್ರು ಕೆಟ್ಟದಲ್ಲ, ಮಗ ಉಂಟ್ರು ಕೆಟ್ಟದಲ್ಲ ಅನ್ನೋ ರೀತಿ ಒಳಗ ನಮಗೆ ಮಳೆ ಎಷ್ಟು ಬಂದರೂ ಕೂಡ ನಾಗರಿಕರಿಗೆ ನೇವ ಆಗಿರ್ಬೋದು, ಬೋರ್ವೆಲ್ ಬಾವಿಗಳಿಗೆ ನೀರಿನ ಪ್ರಮಾಣ ಹೆಚ್ಚಾಗುವಂತದ್ದು, ಇದರಲ್ಲಿ ಮಳೆ ಬಂದ್ರೆ ತುಂಬಾ ಖುಷಿ ಆಗ್ತಕ್ಕಂಥದ್ದು. ಹಾಗಾಗಿ ಈ ಮಳೆಯ ಒಂದು ಮಾಹಿತಿ ತಮ್ಮ ಜೊತೆ ಹಂಚಿಕೊಳ್ಳಕ್ಕೆ ತಾವೆಲ್ಲರೂ ಸಹಕಾರ ಕೊಡ್ತಾ ಇರೋದು, ಮತ್ತೆ ತಾವೆಲ್ಲರೂ ಕೂಡ ತಮ್ಮ ಭಾಗದಲ್ಲಿ ಮಳೆ ಯಾವ ರೀತಿ ಇರ್ತಾ ಇದೆ ಅಂತಕ್ಕಂಥದ್ದು ತಾವು ಕೂಡ ಗ್ರೂಪ್ನಲ್ಲಿ ಅನೇಕ ಜನರು ನಮ್ಮ ಜೊತೆ ಹಂಚಿಕೊಳ್ಳದಾ ಇರೋದು ನಮಗೆ ಅನೇಕ ರೀತಿಯ ಅನುಕೂಲ ಆಗ್ತಾ ಇದೆ. ಒಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದು ಈ ಮೇಘ ಸಂದೇಶದ ಮಾಹಿತಿಯನ್ನ ಕೇಳಿಕೊಂಡು ನಾವೆಲ್ಲರೂ ಕೂಡ ಒಳ್ಳೆಯ ರೀತಿಯ ಕೃಷಿಯನ್ನ ಮಾಡೋಣ, ಜೊತೆಗೆ ಮಾಡುವ ಕಡೆ ಲಕ್ಷ್ಯ ವಹಿಸೋಣ ಅಂತಕ್ಕಂಥ ಮಾತು ಹೇಳ್ತೀನಿ. ಥ್ಯಾಂಕ್ ಯು. ಸ್ಪಂದಿಸಿದಂತಹ ನಮ್ಮ ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳು. ಆತ್ಮೀಯರೇ, ತಾವು ಈ ಮಾತುಗಳ ಮೂಲಕ ಆಗಾಗ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇರ್ತೀರಿ. ಇವತ್ತು ಕೂಡ ಒಂದು ಪ್ರಶ್ನೆ ಅದ, ಏನಂತಂದ್ರೆ ವಾತಾವರಣಕ್ಕೆ ಸಂಬಂಧಪಟ್ಟಂತದ್ದು. ಈಗ ಗುಡುಗು ಮಿಂಚು ಇರಬಾರದಲ್ಲ ಸರ್, ಆದ್ರೆ ಯಾಕೆ ಗುಡುಗು ಮಿಂಚುಗಳು ಬರ್ತಾ ಇದ್ದಾವೆ ಅನ್ನುವಂತಹ ಮಾತನ್ನ ನಮ್ಮ ಬಸವರಾಜ್ ಅವರು ಕೇಳಿದ್ದಾರೆ. ಇಲ್ಲಿ ಗಮನಿಸಬೇಕಾದಂತಹ ಒಂದು ಅಂಶ ಅದ, ಏನಪ್ಪಾ ಅಂತಂದ್ರೆ ಅವಕಾಳಿ ಮಳೆ ಸಂದರ್ಭದೊಳಗೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳಲ್ಲಿ ಅಂದ್ರೆ ಬೇಸಿಗೆ ಟೈಮ್ನೊಳಗೆ ಏನು ಮಳೆಗಳು ಆಗ್ತಾವ, ಅಲ್ಲಿ ಗುಡುಗು ಮಿಂಚು ಸಿಡ್ಲುಗಳು ಇರ್ತಾವ, ಈ ಸಮಯದೊಳಗೆ ಯಾಕೆ ಇರ್ತಾವ ಅನ್ನುವಂತಹ ಮಾತನ್ನ ತಾವು ಕೇಳ್ತಾ ಇದ್ದೀರಿ. ತಾವು ಹೇಳುವುದು ಸರಿಯಾದಂತಹದ್ದು, ಅವಕಾಳಿ ಮಳೆಗಳಲ್ಲಿ ಗುಡುಗು ಮಿಂಚುಗಳು ಸಾಮಾನ್ಯ, ಅದರೊಳಗೂ ಬಯಲು ಪ್ರದೇಶದೊಳಗೆ ಸಿಡಿಲುಗಳು ಬೀಳುವಂತಹದ್ದು ಸಾಮಾನ್ಯ ಇರುವಂತಹದ್ದು. ಅಲ್ಲಿ ಏನಾಗ್ತದಪ್ಪ ಅಂತಂದ್ರ ಹೆಚ್ಚಿನ ಉಷ್ಣತೆಯಿಂದ ನೀರು ಕಾಯ್ದು ಆವಿಯಾಗಿ ಮೋಡಗಳಲ್ಲಿ ಋಣ ವಿದ್ಯುದಂಶ ಉತ್ಪಾದನೆ ಆಗ್ತದ. ಆಮೇಲೆ ಇಂಥ ಒಂದು ಋಣ ವಿದ್ಯುದಂಶಗಳು ಇನ್ನೊಂದು ಮೋಡದ ಹತ್ತಿರ ಬಂದಾಗ ಏನಾಗ್ತದಪ್ಪ ಅಂತಂದ್ರ ಅದು ಎರಡು ಮೋಡಗಳ ನಡುವೆ ಆಕರ್ಷಣೆ ಆಗ್ತದೆ. ಆಕರ್ಷಣೆ ಆದ ನಂತರ ಅಲ್ಲಿ ವಿದ್ಯುತ್ ಉತ್ಪಾದನೆ ಆಗ್ತದೆ, ಅದನ್ನೇ ನಾವು ಮಿಂಚು ಅಂತ ಹೇಳಿ ಕರಿತೀವಿ. ಕೆಲವೊಮ್ಮೆ ಈ ವಿದ್ಯುತ್ತಿನ ಪ್ರಮಾಣ ಹೆಚ್ಚಿರ್ತದೆ, ಅದು ಸಿಡಿಲಿನ ರೂಪದೊಳಗೆ ನೆಲಕ್ಕೆ ಬೀಳುತ್ತದೆ. ಇದು ಸಾಮಾನ್ಯವಾಗಿ ಬೇಸಿಗೆ ಸಮಯದೊಳಗೆ ಆಗುವಂತದ್ದು. ಅದರ ಜೊತೆಗೆ ಹಿಂದಿನ ಕಾರ್ಯಕ್ರಮಗಳಲ್ಲಿ ನಾವು ಹೇಳಿವಿ, ನೆನಪು ಮಾಡಿಕೊಳ್ಳಬಹುದು, ನೈಋತ್ಯ ಮುಂಗಾರು ಏನು ಶುರು ಆಗ್ತದಲ್ಲ ಆ ಸಮಯದೊಳಗೆ ಮೊದಲಿನ ಅವಧಿಗಳಲ್ಲಿ ಸಹಿತ ಗುಡುಗು ಮಿಂಚುಗಳು ಕಾಣಿಸಿಕೊಳ್ತವ. ಆಮೇಲೆ ಹಿಂಗಾರು ಶುರು ಆಗುವಂತಹ ಒಂದು ಸಂದರ್ಭದೊಳಗೆ, ಅಂದ್ರೆ ಈಗ ಹಿಂಗಾರು ಅವಧಿ ಅದ, ಈಗ ತಾನೇ ಶುರು ಆಗ್ಯದ, ಇಂಥ ಒಂದು ಸಂದರ್ಭದೊಳಗೆ ಗುಡುಗು ಮಿಂಚುಗಳು ಸಾಮಾನ್ಯವಾಗಿ ಕಂಡು ಬರ್ತಾವ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಅದನ್ನ ನಾವು ತಮಗ ತಿಳಿಸಿದ್ವಿ, ಇದು ತಮಗ ಕ್ಲಿಯರ್ ಆಯಿತು ಅಂತ ಹೇಳಿ ನಾವು ಭಾವಿಸ್ತೀವಿ. ಆದರೂ ಕೂಡ ಏನಾಗ್ತದಪ್ಪ ಅಂತಂದ್ರೆ ಕೆಲವು ಸಂದರ್ಭದೊಳಗೆ ನಾವು ಯಾಕೆ ಅದನ್ನು ಎಚ್ಚರಿಕೆ ಕೊಡತಾ ಇರ್ತೀವಿ ಅಂತಂದ್ರೆ ಈ ಸಿಡಿಲಿನಿಂದ ಅನಾಹುತಗಳು ಆಗೇ ಆಗ್ತಾವ. ಅದಕ್ಕೆ ಇಂಥ ಒಂದು ಸಂದರ್ಭ ಬಂದಾಗ ತಾವು ಅಗತ್ಯವಾಗಿ ಎಚ್ಚರಿರಬೇಕು ಅನ್ನುವಂತಹ ಒಂದು ಕಾರಣಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಈ ವರ್ಷ ಬಹುತೇಕ ಸಂದರ್ಭಗಳಲ್ಲಿ ನಾವು ಸಿಡಿಲಿನ ಎಚ್ಚರಿಕೆಯನ್ನು ಕೊಟ್ಟಿವಿ, ಮಿಂಚಿನ ಎಚ್ಚರಿಕೆಯನ್ನು ಕೊಟ್ಟಿವಿ. ಯಾವುದಕ್ಕೂ ನಾವು ಈ ನಿಸರ್ಗದ ವಿಕೋಪಗಳೇನದಾವ ಅಥವಾ ನಿಸರ್ಗದ ಪ್ರಕ್ರಿಯೆಗಳೇನದಾವ ಮೊದಲು ಸಾಮಾನ್ಯವಾಗಿರ್ತಿದ್ದು, ಆದರೆ ಇತ್ತೀಚಿನ ದಿನಗಳಲ್ಲಿ ಇವು ಸಾಮಾನ್ಯವಾಗಿ ಇರುವುದಿಲ್ಲ ಅನ್ನುವಂಥದ್ದು ತಮ್ಮ ಗಮನದೊಳಗೆ ಇರಲಿ ಅಂತ ಹೇಳಿ ಇದನ್ನ ನಾವು ತಮಗ ಹೇಳ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರೆ ಯಾವುದೇ ಒಂದು ಪರಿಸ್ಥಿತಿಗೆ ನಾವು ತಯಾರಿರಬೇಕು ಅನ್ನುವಂತಹ ಒಂದು ವಿಚಾರ ಇಲ್ಲದ. ಆತ್ಮೀಯರೇ, ಕಳೆದ ವಾರ ಭಾರತೀಯ ಹವಾಮಾನ ಇಲಾಖೆಯವರು ಈ ವರ್ಷದ ಮಾನ್ಸೂನ್ ಹೆಂಗ ಇತ್ತು ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನ ಕೊಟ್ಟಿದ್ದಾರ ಅಂತೇಳಿ ಅನ್ನುವಂತಹ ಮಾತನ್ನ ನಾವು ಹೇಳಿದ್ವಿ. ಈ ವರದಿ ಬಗ್ಗೆ ನಾನು ತಮ್ಮ ಗಮನ ಸೆಳಿಬೇಕು ಅನ್ನುವಂತಹ ಒಂದು ವಿಚಾರದ, ಯಾವ ರೀತಿ ಈ ವರ್ಷದ ಮಾನ್ಸೂನ್ ಇತ್ತು, ಏನೇನು ವಿಶೇಷತೆ ಈ ಮಾನ್ಸೂನ್ ಒಳಗ ಇದ್ದು ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ನಾವು ನೋಡೋಣ. ಭಾರತೀಯ ಹವಾಮಾನ ಇಲಾಖೆಯವರು ಕೇರಳ ತೀರಕ್ಕೆ ಮಾನ್ಸೂನ್ ಬರುವಂತಹ ಒಂದು ವಿಚಾರವನ್ನ ಹೇಳಿದ್ರು. 29 ಮೇ ದಿವಸ ಬರ್ತದ ಅನ್ನುವಂಥದ್ದು, ಇದರೊಳಗ ಹೆಚ್ಚು ಕಡಿಮೆ 4 ದಿವಸ ಆಗಬಹುದು ಅನ್ನುವಂತಹ ಒಂದು ಮಾತಿತ್ತು. ಸಾಮಾನ್ಯವಾಗಿ ಜೂನ್ 1 ಮಾನ್ಸೂನ್ ಬರ್ತದ, ಆದ್ರೆ ಈ ಸಲ ಮೇ 29 ತಾರೀಕಿಗೆ ಮಾನ್ಸೂನ್ ಬಂತು. ಮುನ್ಸೂಚನೆ ಯಾವಾಗಿತ್ತು ಅಂತಂದ್ರೆ ಮೇ 27 ಬರ್ತದ ಅನ್ನುವಂತಹ ಒಂದು ಸೂಚನೆಯನ್ನ ಭಾರತೀಯ ಹವಾಮಾನ ಇಲಾಖೆಯವರು ಕೊಟ್ಟಿದ್ರು. ಭಾರತೀಯ ಹವಾಮಾನ ಇಲಾಖೆಯವರು ಏನು ಈ ಮುನ್ಸೂಚನೆ ಕೊಟ್ಟಿದ್ರು ಅದು ಬಹುತೇಕ ಸರಿಯಾಗ್ಯದ ಅನ್ನುವಂತಹ ಮಾತನ್ನ ನಾವಿಲ್ಲಿ ಗಮನಿಸಬೇಕು. 29 ಮೇಯಿಂದ ಜುಲೈ 2 ತನಕ ಇಡೀ ದೇಶವನ್ನ ಮಾನ್ಸೂನ್ ವ್ಯಾಪಿಸಿತು. ಸಾಮಾನ್ಯವಾಗಿ ಜುಲೈ 8 ತನಕ ಇಡೀ ದೇಶವನ್ನ ಮಾನ್ಸೂನ್ ವ್ಯಾಪಿಸ್ತದೆ. ಈ ಸಲ ಇಲಾಖೆಯವರು ಒಂದು ಒಳ್ಳೆಯ ಸೂಚನೆಯನ್ನ ಕೊಟ್ಟಿದ್ರು, ಸಾಮಾನ್ಯ ಮಳೆ ಆಗಬಹುದು ಅಥವಾ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆ ಆಗಬಹುದು ಅಂತೇಳಿ. ಅದೇ ಪ್ರಕಾರವಾಗಿ ಈ ಸಲ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆ ಆಗಿರುವುದನ್ನ ನಾವು ಗಮನಿಸ್ತಾ ಇದ್ದೀವಿ. ಶೇಕಡಾ 105% ಈ ವ್ಯಾಪ್ತಿಯೊಳಗ ಮಳೆ ಆಗಿದೆ. ಜೂನ್ 1 ಸೆಪ್ಟೆಂಬರ್ 30 ತನಕ ಮುಂಗಾರು ಮಳೆಯ ಅವಧಿ ಇರುತ್ತದ. ಈ ಸಮಯದೊಳಗ ಸಾಮಾನ್ಯವಾಗಿ ಒಂದು ಸರಾಸರಿ ಇರುತ್ತದ, 50 ವರ್ಷದ ಸರಾಸರಿ 87 ಸೆಂಟಿಮೀಟರ್, ಅಂದ್ರೆ 870 ಮಿಲಿಮೀಟರ್ ಅಷ್ಟು ಮಳೆ ಸಾಮಾನ್ಯವಾಗಿ ಆಗಬೇಕು. ಇದು 50 ವರ್ಷದ ಸರಾಸರಿ. ಆದ್ರೆ ಈ ಸಲ ಹೆಚ್ಚಿಗೆ ಆಗ್ಯದ ಅನ್ನುವಂಥದ್ದೇನು ಅದಲ್ಲ, ಅದು ಸರಿ ಇದೆ. 92.5 ಸೆಂಟಿಮೀಟರ್ನಷ್ಟು ಮಳೆ, ಅಂದ್ರೆ 925 ಮಿಲಿಮೀಟರ್ನಷ್ಟು ಮಳೆಯನ್ನ ನಾವು ಈ ವರ್ಷ ಪಡೆದಿವಿ ಅನ್ನುವಂತಹ ವಿಚಾರವನ್ನ ಇಲ್ಲಿ ನಾವು ಗಮನಿಸಬೇಕು. ಮುಂಗಾರು ಈ ಸಲ ಏನು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಪ್ರಮಾಣದ ಮಳೆಯನ್ನು ನಮಗೆ ಕೊಟ್ಟಿದೆ. ದಕ್ಷಿಣ ಭಾರತ ಅಂತಂದ್ರೆ ನಾವು ಏನು ಇದ್ದೀವಿ, ಈ ಭಾಗ ದಕ್ಷಿಣ ದ್ವೀಪಕಲ್ಪ ಅಂತೇಳಿ ನಾವು ಕರೀತಾ ಇದ್ದೀವಿ. ಸೌತ್ ಪೆನಿನ್ಸುಲಾ ಅಂತೇಳಿ ಇಂಗ್ಲಿಷ್ನೊಳಗ ಹೇಳ್ತಾ ಇದ್ದಾರೆ. ನಮ್ಮ ದಕ್ಷಿಣ ಭಾರತದೊಳಗೆ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆ ಆಗ್ತದೆ ಅನ್ನುವಂತಹ ಮಾತು ಇತ್ತು. ಈ ಸಲ ಎಷ್ಟಾಗ್ಯದ ಅಂತಂದ್ರೆ ಶೇಕಡಾ 122% ಮಳೆ ಈ ಸಲ ನಮ್ಮಲ್ಲಿ ಆಗಿದೆ ಅನ್ನುವಂತಹ ಮಾತು. ಆಮೇಲೆ ಮಧ್ಯ ಭಾರತದೊಳಗ ಅಲ್ಲೂ ಕೂಡ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆ ಆಗಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಮಧ್ಯ ಭಾರತದೊಳಗೆ ಶೇಕಡಾ 119% ಮಳೆ ಆಗಿದೆ. ಇನ್ನು ಸಾಮಾನ್ಯ ಮಳೆ ವಾಯವ್ಯ ಭಾರತದೊಳಗೆ ಶೇಕಡಾ 101% ಆಗಿದೆ. ಸಾಮಾನ್ಯಕ್ಕಿಂತಲೂ ಕಡಿಮೆ ಮಳೆ ಎಷ್ಟು ಆಗಬೇಕು ಅದಕ್ಕಿಂತ ಕಡಿಮೆ ಆದಂತಹ ಪ್ರದೇಶಗಳು ಅಂತಂದ್ರೆ ಪೂರ್ವ ಭಾರತ ಮತ್ತು ಈಶಾನ್ಯ ಭಾರತ, ಅಲ್ಲಿ ಶೇಕಡಾ 82%. ಇದು ಸ್ವಲ್ಪ ಕೊರತೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಈ ಸಲ ಭಾರತೀಯ ಹವಾಮಾನ ಇಲಾಖೆಯವರು ಒಂದು ಹೊಸ ವಿಚಾರವನ್ನ ಇಲ್ಲಿ ತಂದಿದ್ರು. ಮುನ್ಸೂಚನೆ ಕೊಡುವಂತಹ ಒಂದು ಸಂದರ್ಭದೊಳಗೆ ಬಹುತೇಕ ನಮ್ಮ ಮಳೆಯಾಶ್ರಿತ ಪ್ರದೇಶಗಳೇನದಾವ, ಅಂದ್ರೆ ಮಳೆಯನ್ನೇ ನಂಬಿಕೊಂಡು ಕೃಷಿ ಮಾಡುವಂತಹ ಪ್ರದೇಶಗಳು ಹೆಚ್ಚಿಗೆದ. ಇಂತಹ ಪ್ರದೇಶಗಳಲ್ಲಿ ಇದನ್ನ ಕೋರ್ ಝೋನ್ ಅಂತೇಳಿ ಅವರು ಕರೀತಾ ಇದ್ದಾರೆ. ಕೋರ್ ಝೋನ್ ಮುಖ್ಯವಾದಂತಹ ಒಂದು ವಲಯ ಅಂತೇಳಿ, ಈ ವಲಯದೊಳಗೆ ಮಳೆ ಆಗಿದ್ದನ್ನು ಕೂಡ ಅವರು ಹೇಳಿದ್ದಾರೆ. ಶೇಕಡಾ 120% ಮಳೆ, ಅಂದ್ರೆ ಈ ಸಲ ಹೆಚ್ಚಿನ ಮಳೆ ಆಗಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಈ ಕೋರ್ ಝೋನ್ ದೊಳಗೆ ಅಂದ್ರೆ ಎಲ್ಲಿ ಕೃಷಿ ಮಳೆಯಾಶ್ರಿತ ಇದೆ ಆ ಮಳೆಯಾಶ್ರಿತ ಪ್ರದೇಶದೊಳಗೆ ಉತ್ತಮವಾದಂತಹ ಮಳೆಯನ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಇದು ಬೆಳೆಗಳ ಮೇಲೆ ಒಳ್ಳೆಯ ಪರಿಣಾಮವನ್ನು ಬೀರುವಂತದ್ದು. ತಮಗೆ ಗೊತ್ತಿರಬಹುದು, ಭಾರತ ದೇಶವನ್ನ 36 ಹವಾಮಾನ ಉಪವಿಭಾಗಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ. ಯಾಕಪ್ಪ ಅಂತಂದ್ರೆ ಮುನ್ಸೂಚನೆ ಕೊಡುವಂತಹ ಒಂದು ಸಂದರ್ಭದೊಳಗೆ, ಅಧ್ಯಯನ ಮಾಡುವಂತಹ ಒಂದು ಸಂದರ್ಭದೊಳಗೆ ಇದು ಬಹಳ ಸಹಾಯಕ ಬರ್ತದೆ. 36 ಹವಾಮಾನ ಉಪವಿಭಾಗಗಳು, ಇಲ್ಲಿ ಈ ಉಪವಿಭಾಗಗಳಲ್ಲಿ ಯಾವ ರೀತಿ ಮಳೆಯಾಗಿದೆ ಅನ್ನೋದನ್ನ ನಾವು ನೋಡೋಣ. 12 ಉಪವಿಭಾಗಗಳಲ್ಲಿ ಹೆಚ್ಚಿನ ಮಳೆಯಾಗ್ಯದ. ಎಲ್ಲೆಲ್ಲಿ ಹೆಚ್ಚಿನ ಮಳೆಯಾಗ್ಯದ ಅಂತಂದ್ರೆ ರಾಜಸ್ಥಾನ, ಪಶ್ಚಿಮ ಮಧ್ಯಪ್ರದೇಶ, ಪಶ್ಚಿಮ ಗುಜರಾತ್, ಮಹಾರಾಷ್ಟ್ರ, ವಿದರ್ಭ, ಮರಾಠವಾಡ, ಕರ್ನಾಟಕದ ಒಳನಾಡು, ಅದು ಉತ್ತರ ಒಳನಾಡು ಇರಬಹುದು, ದಕ್ಷಿಣ ಒಳನಾಡು ಇರಬಹುದು, ಕರ್ನಾಟಕದ ಬಹುತೇಕ ಕರಾವಳಿ ಪ್ರದೇಶಗಳನ್ನ ಬಿಟ್ಟರೆ, ಪಶ್ಚಿಮ ಘಟ್ಟಗಳನ್ನ ಬಿಟ್ಟರೆ ಉಳಿದ ಎಲ್ಲಾ ಭಾಗಗಳೇನು ಬರ್ತಾವ, ಕರ್ನಾಟಕದ ಒಳನಾಡು ಬರ್ತದೆ, ಆಮೇಲೆ ತೆಲಂಗಾಣ, ಈ ಪ್ರದೇಶಗಳಲ್ಲಿ ಹೆಚ್ಚಿನ ಮಳೆ ಆಗಿದ್ದನ್ನ ನಾವು ನೋಡಿವಿ. ಇವು 12 ವಿಭಾಗಗಳೇನದಾವ, 12 ವಿಭಾಗಗಳಲ್ಲಿ ಈ ಸಲ ಒಳ್ಳೆಯ ಮಳೆ ಆಗ್ಯದ ಅಂತೇಳಿ ತಜ್ಞರು ಒಂದು ವರದಿಯನ್ನ ಕೊಡ್ತಾ ಇದ್ದಾರೆ. 18 ವಿಭಾಗಗಳಲ್ಲಿ ಸಾಮಾನ್ಯ ಮಳೆ ಆಗಿದೆ, 6 ವಿಭಾಗಗಳಲ್ಲಿ ಕೊರತೆ ಮಳೆ ಆಗಿದೆ. ಈಗ 12 ಏನು ಹೆಚ್ಚಿನ ಮಳೆ ಪ್ರದೇಶಗಳಾದವ, ಅವು ದೇಶದ ಶೇಕಡಾ 40% ಪ್ರದೇಶವನ್ನ ಕವರ್ ಮಾಡ್ತಾವ. 18 ಉಪವಿಭಾಗಗಳಲ್ಲಿ ಸಾಮಾನ್ಯ ಮಳೆ ಆಗಿದಲ್ಲ, ಶೇಕಡಾ 43% ಪ್ರದೇಶ ಬರ್ತದ. 6 ಉಪವಿಭಾಗಗಳಲ್ಲಿ ಕೊರತೆ ಆಗಿದೆ, ಶೇಕಡಾ 17% ದೇಶದ ಪ್ರದೇಶ ಇಲ್ಲಿ ಅದ. ಇನ್ನ ತಿಂಗಳ ತಿಂಗಳ ಎಷ್ಟು ಮಳೆ ಆಗ್ಯದ ಅನ್ನೋದನ್ನ ನೋಡೋಣ. ಜೂನ್ ತಿಂಗಳಲ್ಲಿ ಶೇಕಡಾ 92% ಮಳೆ ಆಗಿದೆ, ಜುಲೈನೊಳಗ ಶೇಕಡಾ 117% ಮಳೆ ಆಗಿದೆ, ಆಗಸ್ಟ್ ನೊಳಗ ಶೇಕಡಾ 104% ಮಳೆ ಆಗಿದೆ, ಸೆಪ್ಟೆಂಬರ್ ನೊಳಗ ಶೇಕಡಾ 108% ಮಳೆ ಆಗಿದೆ, ಜುಲೈದೊಳಗ ಏನು ಶೇಕಡಾ 117% ಮಳೆ ಆಗಿದೆ. ಇದು ಹೆಚ್ಚು ಮಳೆ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದಂತಹ ಮಳೆ 327.7 ಮಿಲಿಮೀಟರ್ನಷ್ಟು, ಸಾಮಾನ್ಯವಾಗಿ 280.5 ಮಿಲಿಮೀಟರ್ನಷ್ಟು ಮಳೆ ಆಗಿದೆ. ಇಲ್ಲಿ ಶೇಕಡಾ 17% ಮಳೆ ಹೆಚ್ಚಿಗೆ ಆಗಿದೆ ಅನ್ನೋದನ್ನ ಗಮನಿಸಬೇಕು. 2005 ಇದೇ ರೀತಿಯಾಗಿ ಆಗಿತ್ತು, 333.4 ಮಿಲಿಮೀಟರ್ನಷ್ಟು ಮಳೆ ಆ ಸಮಯದೊಳಗ ಆಗಿತ್ತು. ಇನ್ನು ಆಗಸ್ಟ್ನೊಳಗ ಸಾಮಾನ್ಯ ಮಳೆ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ, ಶೇಕಡಾ 104% ಮಳೆ ಆಗಿದೆ. ಆದಂತಹ ಮಳೆ 263.7 ಮಿಲಿಮೀಟರ್ನಷ್ಟು, ಸಾಮಾನ್ಯ ಮಳೆ ಅಂದ್ರೆ ಸರಾಸರಿ ಮಳೆ 254.9%, ಶೇಕಡಾ 3% ಹೆಚ್ಚಿನ ಮಳೆಯನ್ನ ನಾವು ಆಗಸ್ಟ್ ತಿಂಗಳಲ್ಲಿ ನೋಡ್ತಾ ಇದ್ದೀವಿ. ಇನ್ನ ಕೆಲವು ವ್ಯವಸ್ಥೆಗಳ ಬಗ್ಗೆ ಸಹಿತ ಭಾರತೀಯ ಹವಾಮಾನ ಇಲಾಖೆಯವರು ಹೇಳಿದ್ರು. ಜಾಗತಿಕವಾಗಿ ಏನು ಹವಾಮಾನದ ಘಟನೆಗಳಿರ್ತಾವ, ಅವು ನಮ್ಮ ಮಾನ್ಸೂನ್ ಮೇಲೆ ಪರಿಣಾಮಗಳನ್ನ ಬೀರ್ತಾವ ಅನ್ನುವಂತಹ ಮಾತು. ಅದರೊಳಗೆ ಇಂಡಿಯನ್ ಓಷನ್ ಡೈಪೋಲ್ ಅನ್ನುವಂಥದ್ದು, ಐಒಡಿ ಅನ್ನುವಂಥದ್ದು, ಹಿಂದೂ ಮಹಾಸಾಗರದ ದ್ವಿಧ್ರುವ ಘಟನೆ, ಅದರ ಜೊತೆಗೆ ಲಾನಿನಾ, ಎಲ್ನಿನೋ ಅನ್ನುವಂಥ ಏನು ಬಿಸಿ ನೀರು ಮತ್ತು ತಣ್ಣೀರಿನ ಪ್ರವಾಹಗಳು ಶಾಂತ ಮಹಾಸಾಗರದೊಳಗೆ ಏನಿದ್ದಾವ, ಅವುಗಳ ಸಹಿತ ನಮ್ಮ ಮಾನ್ಸೂನ್ ಮೇಲೆ ಪರಿಣಾಮ ಬೀರ್ತಾವ ಅನ್ನುವಂತಹ ಮಾತನ್ನ ನಾವು ತಮಗೆ ಸಾಕಷ್ಟು ಸಂದರ್ಭದೊಳಗೆ ಹೇಳಿವಿ. ಈ ಸಲ ಸಹಿತ ಈ ಏನು ಲಾನಿನಾ ಇರಬಹುದು, ಆಮೇಲೆ ಐಒಡಿ ಇರಬಹುದು, ಇವು ನಮಗೆ ಬಹಳಷ್ಟು ಅನುಕೂಲಕರವಾದಂತಹ ವಾತಾವರಣವನ್ನ ಕಲ್ಪಿಸಿದ್ವು. ಹಿಂಗಾಗಿ ಈ ಸಲ ನಮ್ಮಲ್ಲಿ ಒಳ್ಳೆ ಮಳೆ ಆಗ್ತದೆ ಅನ್ನುವಂತಹ ಮಾತನ್ನ ಇವುಗಳ ಆಧಾರದ ಮೇಲೆ ಭಾರತೀಯ ಹವಾಮಾನ ಇಲಾಖೆಯವರು ಹೇಳಿದ್ರು. ಅದೇ ರೀತಿಯಾಗಿ ಈ ಸನ್ನಿವೇಶವನ್ನ ನಾವು ನೋಡ್ತಾ ಇದ್ವಿ, ಏನು ಹವಾಮಾನ ಇಲಾಖೆ ಹೇಳಿದೆ ಅದರ ಪ್ರಕಾರನೇ ಈ ಘಟನೆಗಳೆಲ್ಲ ನಡೆದಾವ ಅನ್ನುವಂತಹ ವಿಚಾರ ತಮ್ಮ ಗಮನದೊಳಗ ಇರಲಿ. ಇದು ಈ ಸಲದ ಮುಂಗಾರು ಮಳೆ ಬಗ್ಗೆ ಆಯಿತು. ಇನ್ನ ವಿಶೇಷವಾದಂತಹ ಘಟನೆಗಳು ಅಂತಂದ್ರೆ ಅತಿಯಾಗಿ ಮಳೆಯಾದಂತಹ ಸಂಖ್ಯೆ, ವಾಯುಭಾರ ಕುಸಿತಗಳು, ಚಂಡಮಾರುತಗಳು, ಇವುಗಳ ಬಗ್ಗೆ ನಾವು ಮುಂದಿನ ವಾರ ಸ್ವಲ್ಪ ವಿವರವಾಗಿ ನೋಡೋಣ. ಅಂದ್ರೆ ನಮ್ಮ ಮಾನ್ಸೂನ್ ಅವಧಿಯೊಳಗೆ ಎಲ್ಲೆಲ್ಲಿ ಅತಿ ಹೆಚ್ಚಿನ ಮಳೆಗಳಾದವು, ಎಲ್ಲೆಲ್ಲಿ ಭಾರಿ ಮಳೆಗಳಾದವು, ಎಷ್ಟು ಸಂಖ್ಯೆ ಒಳಗ ಈ ಮಳೆಗಳು ಬಂದು, ಆಮೇಲೆ ಚಂಡಮಾರುತಗಳು, ವಾಯುಭಾರ ಕುಸಿತಗಳು, ಇವುಗಳನ್ನ ನಾವು ಮುಂದಿನ ವಾರ ನೋಡೋಣ. ಈಗ ಹಿಂಗಾರು ಮಳೆಗೆ ಬಂದ್ರ, ಹಿಂಗಾರು ಮಳೆ ಬಗ್ಗೆ ಕೂಡ ಭಾರತೀಯ ಹವಾಮಾನ ಇಲಾಖೆಯವರು ಒಂದು ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಅಕ್ಟೋಬರ್ದಿಂದ ಡಿಸೆಂಬರ್ 3 ತಿಂಗಳು ಏನ ಅವಧಿ ಅದ, ಇದು ಹಿಂಗಾರು ಮಳೆಯ ಅವಧಿ. ವಿಶೇಷವಾಗಿ 5 ಉಪವಿಭಾಗಗಳಲ್ಲಿ ಹಿಂಗಾರು ಕ್ರಿಯಾಶೀಲ ಇರ್ತದೆ, ಹಿಂಗಾರು ಮಳೆಗಳಿಂದ ಅಲ್ಲಿ ಕೃಷಿ ನಡೀತಾ ಇದೆ ಅನ್ನುವಂತಹ ಮಾತು. ಅಂದ್ರೆ ಈ 5 ವಿಭಾಗಗಳೇನದಾವ, ಅವು ಹಿಂಗಾರು ಮಳೆಗಳ ಮೇಲೆ ಆಧಾರವಾಗಿವೆ, ಅವಲಂಬಿತವಾಗಿವೆ ಅನ್ನುವಂತಹ ಮಾತು. ಆ 5 ಉಪವಿಭಾಗಗಳು ಅಂತಂದ್ರೆ ತಮಿಳುನಾಡು, ಪುದುಚೇರಿ, ಕರೈಕಲ್, ಕರಾವಳಿ ಆಂಧ್ರಪ್ರದೇಶ ಮತ್ತು ಯಾಣಂ, ರಾಯಲ್ಸೀಮಾ, ಕೇರಳ ಮತ್ತು ಮಾಹೆ, ಮತ್ತೆ ರಾಜ್ಯದ ದಕ್ಷಿಣ ಒಳನಾಡು. ಇದು ಸಾಮಾನ್ಯವಾಗಿ ಹಿಂಗಾರು ಮಳೆಗಳನ್ನ ಅವಲಂಬಿಸಿ ಮಾಡುವಂತಹ ಒಂದು ಕೃಷಿ ಪ್ರದೇಶ, ಹಿಂಗಾರು ವ್ಯಾಪ್ತಿಗೆ ಬರುತ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಕೂಡ ಹಿಂಗಾರು ಮಳೆಗಳ ಮೇಲೆ ನಾವು ಅವಲಂಬಿತರಾಗಿದ್ದೀವಿ. ಈಶಾನ್ಯ ಮಾರುತಗಳೇನದಾವ, ಈ ಈಶಾನ್ಯ ಮಾರುತಗಳಿಂದ ನಮಗೆ ಮಳೆ ಬಂದು ಅದರಿಂದ ನಾವು ಬಿಳಿಜೋಳ, ಕಡಲೆ ಇವೇನು ಹಿಂಗಾರಿ ಬೆಳೆಗಳದಾವ ಇದನ್ನ ನಾವು ಬೆಳೀತಾ ಇದ್ದೀವಿ. ಈ ಸಲ ಹಿಂಗಾರು ಮಳೆ ಸಾಮಾನ್ಯವಾಗಿರಬಹುದು ಅನ್ನುವಂತಹ ಒಂದು ಸೂಚನೆ ಇದೆ. ಶೇಕಡಾ 88% ಶೇಕಡಾ 112% ಈ ವ್ಯಾಪ್ತಿಯೊಳಗ ಮಳೆ ಆಗ್ತದೆ. ಇದು ಸಾಮಾನ್ಯ ಮಳೆ ಅನ್ನುವಂತಹ ಒಂದು ವಿಚಾರ ತಮಗೆ ಗೊತ್ತಿರಲಿ. ದೇಶದ ಬಹುತೇಕ ಭಾಗಗಳಲ್ಲಿ ಸಾಮಾನ್ಯ ಮಳೆ ಆಗಬಹುದು ಅಥವಾ ಸಾಮಾನ್ಯಕ್ಕಿಂತ ಸ್ವಲ್ಪ ಹೆಚ್ಚು ಮಳೆ ಆಗಬಹುದು ಅನ್ನುವಂತಹ ಮಾತು ಅದ. ವಾಯವ್ಯ ಮತ್ತು ಈಶಾನ್ಯ ಭಾರತದೊಳಗ ಕಡಿಮೆ ಮಳೆ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಅದ. ಅಕ್ಟೋಬರ್ನೊಳಗ ಸಾಮಾನ್ಯ ಮಳೆ ಆಗಬಹುದು ಅಥವಾ ಸಾಮಾನ್ಯಕ್ಕಿಂತ ಹೆಚ್ಚು ಮಳೆ ಆಗಬಹುದು ಅನ್ನುವಂತಹ ಒಂದು ವಿಚಾರ ಇಲ್ಲದ. ಶೇಕಡಾ 115%ಕ್ಕಿಂತ ಹೆಚ್ಚು ಮಳೆಯನ್ನ ನಾವು ಅಕ್ಟೋಬರ್ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು ಅನ್ನುವಂತಹ ಮಾತನ್ನ ಭಾರತೀಯ ಹವಾಮಾನ ಇಲಾಖೆಯವರು ಹೇಳ್ತಾ ಇದ್ದಾರೆ. ಇದು ಹಿಂಗಾರಿ ನೋಟ ಕೂಡ ಆಯಿತು. ಇನ್ನ ಹಸ್ತಾ ಮಳೆ ನಿನ್ನೆ ನಿರ್ಗಮಿಸಿದೆ, ಚಿತ್ತಾ ಮಳೆಯ ಆಗಮನ ನಿನ್ನೆಯಿಂದ ಆಗಿದೆ. ಚಿತ್ತಾ ಮಳೆಯ ಅವಧಿ ಅಕ್ಟೋಬರ್ 10 ಅಕ್ಟೋಬರ್ 24 ತನಕ ಇರ್ತದೆ. ಚಿತ್ತಾ ಮಳೆ ಈ ಸಲ ಅತ್ಯಲ್ಪ ಮಳೆಯನ್ನು ತರ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮೋಡಗಳು ಈ ಸಂದರ್ಭದೊಳಗೆ ಕಡಿಮೆ ಆಗ್ತಾವ. ವಾಯವ್ಯ ಭಾರತದ ಕೆಲವು ಕಡೆ ಜಡಿಮಳೆ ಸಂಭವ ಅದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಕೆಲವು ಕಡೆ ಸಾಧಾರಣ ಮಳೆ ಆಗಬಹುದು ಅನ್ನುವಂತಹ ಮಾತದ. 2 ಮತ್ತು 3 ಚರಣಗಳಲ್ಲಿ ಈಶಾನ್ಯ ಕರ್ನಾಟಕದೊಳಗೆ ಸಾಮಾನ್ಯ ಮಳೆ ಸಂಭವ ಅದ ಅನ್ನುವಂತಹ ಮಾತು ಅದ. ರಾಜ್ಯದ ಕೆಲವು ಕಡೆ ಮಂಜು ಕವಿದ ವಾತಾವರಣ ಇರಬಹುದಾಗ್ಯದ ಅನ್ನುವಂತಹ ವಿಚಾರ ಇಲ್ಲದ. ದಿನಾಂಕ ಅಕ್ಟೋಬರ್ 12, 14, 15, 16, 18, 19, 20, 21, 23 ಈ ದಿನಗಳಂದು ಉತ್ತಮ ಮಳೆ ನಿರೀಕ್ಷೆಯನ್ನ ಮಾಡಬಹುದು ಅನ್ನುವಂಥದ್ದು. ಇನ್ನೊಮ್ಮೆ ದಿನಾಂಕಗಳನ್ನ ಗಮನಿಸಬೇಕು. ಅಕ್ಟೋಬರ್ 12, 14, 15, 16, 18, 19, 20, 21, 23 ಈ ದಿನಗಳಂದು ಒಳ್ಳೆ ಮಳೆಯನ್ನ ನಿರೀಕ್ಷೆ ಮಾಡಬಹುದು. ಆದ್ಮೇಲೆ ಈ ವಾರ ನಾವು ಎರಡು ವಿಶೇಷ ದಿನಗಳನ್ನ ಆಚರಣೆ ಮಾಡ್ತಾ ಇದ್ದೀವಿ. ಅಕ್ಟೋಬರ್ 15 ಮಹಿಳಾ ರೈತ ದಿನ ಅನ್ನುವಂಥದ್ದು, ಆಮೇಲೆ 16 ವಿಶ್ವ ಆಹಾರ ದಿನವನ್ನಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಅಕ್ಟೋಬರ್ 12 ಬರುವ ಮಂಗಳವಾರ ಅಕ್ಟೋಬರ್ 18 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್ ಮತ್ತೆ ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ತಾವೆಲ್ಲ ಮಳೆ ಬೇಡ ಬೇಡ ಅಂತ ಇದ್ದೀರಿ, ಆದರೆ ಈ ವಾರ ಕೂಡ ಮಳೆ ಮುಂದುವರಿಯಬಹುದಾದಂತಹ ಎಲ್ಲ ಲಕ್ಷಣಗಳು ಅದಾವ. ಒಳ್ಳೆ ಮಳೆಯನ್ನ ನಾವು ಈ ವಾರ ನೋಡಬಹುದಾಗಿದೆ. ಸಾಕಷ್ಟು ಹೆಚ್ಚಿನ ಪ್ರಮಾಣದೊಳಗೆ ಮಳೆಯಾಗುವಂತಹ ಸೂಚನೆಗಳನ್ನ ನಮ್ಮ ತಜ್ಞರು ನೀಡ್ತಾ ಇದ್ದಾರೆ. ಬಹುತೇಕ ನಮ್ಮ ಎಲ್ಲಾ ಜಿಲ್ಲೆಗಳಲ್ಲಿ ಉತ್ತಮ ಮಳೆಯನ್ನ ನಾವು ಈ ವಾರ ಮತ್ತೆ ಪಡೆಯಬಹುದಾಗಿದೆ. ಮೋಡ ಮುಸುಕಿದ ವಾತಾವರಣ, ಮೋಡ ಕವಿದ ವಾತಾವರಣ ಮತ್ತೆ ವಿಶೇಷವಾಗಿ ಗುಡುಗು ಮಿಂಚು ಸಿಡಿಲುಗಳ ಒಂದು ಸನ್ನಿವೇಶ ಈ ವಾರ ನಮಗ ನೋಡೋದಕ್ಕ ಸಿಗ್ತದ. ಬಿಸಿಲು ಸ್ವಲ್ಪ ಕಡಿಮೆ ಆಗಬಹುದು ಅನ್ನುವಂತಹ ಒಂದು ವಿಚಾರದ, ತಾವೇನಾದ್ರೂ ಈಗ ಬಿತ್ತನೆ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಕೊಂಡಿದ್ರಿ, ಸ್ಪ್ರೇ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಕೊಂಡಿದ್ರಿ, ಅಥವಾ ಕೊಯ್ಲು ಮಾಡಬೇಕು, ಸಾಗಾಟ ಮಾಡಬೇಕು ಇಂತಹ ಏನಾದ್ರೂ ವಿಚಾರ ಇಟ್ಕೊಂಡಿದ್ರಿ ಅಂತಂದ್ರೆ ಬಹುಶಃ ಆ ಕೆಲಸಗಳು ಆಗ್ಲಿಕ್ಕಿಲ್ಲ ಅಂತೇಳಿ ಅನಿಸ್ತದೆ. ಯಾಕಪ್ಪ ಅಂತಂದ್ರೆ ಮಂಗಳವಾರ ತನಕ ಅಷ್ಟೇ ಅಲ್ಲ, ಮುಂದಿನ 2-3 ದಿನಗಳ ಸಹಿತ ಮಳೆ ಮುಂದುವರಿಯುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಅದಕ್ಕೆ ಮತ್ತೆ ಇದೊಂದು ಸ್ವಲ್ಪ ಕಷ್ಟದ ಕಾಲ ಅಂತೇಳಿ ಹೇಳಬಹುದು. ತಾವು ಏನು ಮಳೆ ಬೇಡ ಅಂತ ಇದ್ರಿ, ಈಗ ಮತ್ತೆ ಮಳೆ ತಗೊಳ್ರಿ ಅಂತೇಳಿ ನಿಸರ್ಗ ನಮಗ ಕೊಡ್ತಾ ಇದೆ. ಇಂಥ ಒಂದು ಸನ್ನಿವೇಶಕ್ಕೆ ನಾವು ತಯಾರಾಗಬೇಕಾಗಿದೆ. ಏನಾದರೂ ಉಪಾಯಗಳನ್ನ ಮಾಡಿಕೊಂಡು ನಾವು ಈ ಸನ್ನಿವೇಶವನ್ನ ಎದುರಿಸುವಂತಹ ಒಂದು ಕೆಲಸ ಮಾಡಬೇಕಾಗಿದೆ. ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯಾಸಾಧ್ಯತೆ ಹೇಳುವುದಕ್ಕೆ ಬೇರೆ ಅಂಕಿಅಂಶಗಳೇ ಇಲ್ಲ. ನಮಗೆ ಕಾಣಿಸ್ತಾ ಇರೋದು ಏನಪ್ಪಾ ಅಂತಂದ್ರೆ ಒಂದೇ ಒಂದು ಅಂಕಿ. ಅದೇನಪ್ಪಾ ಅಂತಂದ್ರೆ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರತಿ ದಿವಸ ಮಳೆಯಾಗುವಂತಹ ಸಾಧ್ಯತೆಗಳು 90% ಅನ್ನುವಂತಹ ಸುದ್ದಿ ಅದ. ಇನ್ನು ಮಳೆ ಪ್ರಮಾಣದ ಬಗ್ಗೆ ನಾವು ನೋಡೋಣ. ಮಳೆಯ ಪ್ರಮಾಣ ಕೂಡ ಸಾಕಷ್ಟು ಒಳ್ಳೇದೇ ಅದ. ಈಗಾಗಲೇ ಹೇಳದಂಗ ಕಲಬುರಗಿ ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ ಸುಮಾರು 62 mm ಮಳೆ ಆಗಬಹುದು. ಬೀದರ್ ಜಿಲ್ಲೆ ಒಳಗೆ 41 mm ಮಳೆ ಆಗಬಹುದು. ರಾಯಚೂರು ಜಿಲ್ಲೆ ಒಳಗೆ ಸುಮಾರು 74 mm ಮಳೆ ಆಗಬಹುದು. ವಿಜಯಪುರ ಜಿಲ್ಲೆ ಒಳಗ 56 mm, ಕೊಪ್ಪಳ ಜಿಲ್ಲೆ ಒಳಗ 74 mm, ಯಾದಗಿರಿ ಜಿಲ್ಲೆ ಒಳಗ 75 mm, ಬಳ್ಳಾರಿ ಜಿಲ್ಲೆ ಒಳಗ 68 mm, ಬಾಗಲಕೋಟೆ ಜಿಲ್ಲೆ ಒಳಗ 86 mm ನಷ್ಟು, ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ 66 mm ನಷ್ಟು ಮತ್ತು ಜಹೀರಾಬಾದ್ ತಾಲೂಕಿನೊಳಗ ಸುಮಾರು 50 mm ನಷ್ಟು ಮಳೆ ಆಗಬಹುದು ಅನ್ನುವಂತಹ ಒಂದು ಅಂದಾಜನ್ನ ತಜ್ಞರು ನಮಗ ನೀಡ್ತಾ ಇದ್ದಾರೆ. ಇಲ್ಲಿ ಗಮನಿಸಬೇಕು, ಮಳೆಯ ಪ್ರಮಾಣ ಸಾಕಷ್ಟು ಅದ. ಮೊದಲಿನ 3-4 ದಿವಸಗಳು ಹೆಚ್ಚಿನ ಮಳೆ ಬರಬಹುದು, ಆನಂತರ ಮಳೆಯ ಪ್ರಮಾಣ ಕಡಿಮೆ ಆದರೂ ಸಹಿತ ಮಳೆ ಇದ್ದೇ ಇರ್ತದೆ ಅನ್ನುವಂತಹ ಒಂದು ವಿಚಾರ ತಮ್ಮ ಗಮನದೊಳಗೆ ಇರಲಿ. ಮೊದಲಿನ 2 ದಿವಸಗಳು ಅಂದ್ರೆ ಬುಧವಾರ ಗುರುವಾರ 2 ದಿವಸ ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳಾದವ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ನಾವು ಮಾಡಬಹುದು. ಅನೇಕ ಕಡೆಗಳಲ್ಲಿ ಉತ್ತಮ ಮಳೆ ಆಗಬಹುದು. ಅದರ ನಂತರ 14-18 ತನಕ, ಶುಕ್ರವಾರದಿಂದ ಮಂಗಳವಾರ ತನಕ ಏನು ಅವಧಿ ಅದ, ಈ ಅವಧಿಯೊಳಗೆ ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹೇಳಿಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆ ಆಗುವಂತಹ ಸಾಧ್ಯತೆಗಳದಾವ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಮಾಡಬಹುದು. ಕೆಲವು ಕಡೆ ಒಳ್ಳೆ ಮಳೆ ಕೂಡ ಆಗಬಹುದು. ಗಮನಿಸಬೇಕು, ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇದ್ದೇ ಇರ್ತಾವ. ಅದಕ್ಕೆ ಈ ವಿಚಾರದ ಕಡೆ ತಾವು ಲಕ್ಷ್ಯ ಕೊಡಬೇಕು. ಮಳೆ ಪ್ರಮಾಣ ಹೆಚ್ಚಿದೆ, ಅದರ ಜೊತೆಗೆ ಗುಡುಗು ಮಿಂಚುಗಳು ಕೂಡ ಇರ್ತಾವ. ತಮ್ಮ ಜನ ಜಾನುವಾರುಗಳನ್ನ ತಾವು ಕಾಪಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು. ಆಮೇಲೆ ಹೆಚ್ಚಿನ ನೀರನ್ನ ಹೊಲದೊಳಗ ನಿಲ್ಲಾರದಂಗ ವ್ಯವಸ್ಥೆ ಮಾಡಿಕೊಳ್ಬೇಕು. ಏನ್ ಮಾಡ್ಕೊಳ್ಳೋದು ಅನ್ನುವಂತಹ ಒಂದು ಸಮಸ್ಯೆ ಎದುರಾಗ್ತದೆ. ಎಷ್ಟು ನಾವು ವ್ಯವಸ್ಥೆ ಮಾಡಿಕೊಂಡ್ರೆ ಸಹಿತ ಮತ್ತೆ ಮಳೆ ಬರುವಂತಹ ಸಂದರ್ಭ ಇದ್ದಾಗ ಏನು ಮಾಡಕ್ ಆಗುವುದಿಲ್ಲ, ಅಸಹಾಯಕರಾಗಿವೆ ಅನ್ನುವಂತಹ ಮಾತನ್ನು ಕೂಡ ತಾವು ಹೇಳಬಹುದು. ಆದರೂ ಕೂಡ ಇದು ಒಂದು ಮುನ್ಸೂಚನೆ ಇರುವುದರಿಂದ ನಾವು ಏನೆಲ್ಲ ಸಾಧ್ಯತೆಗಳಾದವ ಅವನ್ನ ನೋಡಿಕೊಳ್ಬೇಕಾಗ್ತದೆ. ಇದರೊಳಗೆ ಏನಾದರೂ ಬದಲಾವಣೆ ಆದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳು ಮತ್ತು ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳೋದಕ್ಕೆ ಮರಿಬಾರದು. ಆತ್ಮೀಯರೆ, ಇನ್ನು ಯಾರ್ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ಡೌನ್ಲೋಡ್ ಮಾಡಿಕೊಂಡು ಬಳಸೋದಕ್ಕೆ ವ್ಯವಸ್ಥೆ ಮಾಡಿಕೊಳ್ಬೇಕು. ಅದರ ಜೊತೆಗೆ ಮೇಘ ಸಂದೇಶದ ಯೂಟ್ಯೂಬ್ ಚಾನೆಲ್ ಕೂಡ ಅದ, ಅದನ್ನು ಕೂಡ ತಾವು ಯೂಟ್ಯೂಬ್ನೊಳಗೆ ಹೋಗಿ ಹುಡುಕಾಡಿ ಸದಸ್ಯತ್ವ ಮಾಡಿಕೊಂಡ್ರೆ ನೇರವಾಗಿ ನಿಮಗೆ ಪ್ರತಿ ವಾರದ ಮುನ್ನೋಟ ತಮಗ ಸಿಗ್ತದ. ಅದನ್ನ ತಾವು ಬೇರೆಯವರಿಗೂ ಕೂಡ ಕಳಿಸಿ ಅವರು ಕೂಡ ಸದಸ್ಯರಾಗುವಂತಹ ಒಂದು ಪ್ರೇರೇಪಣೆ ನೀಡಿದ್ರೆ ಬಹಳ ಒಳ್ಳೆಯದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಮೇಘ ಸಂದೇಶ ಸರಣಿಯ 575ನೇ ಸಂಚಿಕೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಸೋಮಶೇಖರ್ ಎಸ್ ಉರುಳಿ. ಆತ್ಮೀಯ ಕೇಳುಗರೆ, ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ ಜೊತೆ. ನಾಳೆ ಬೆಳಿಗ್ಗೆ 10:30 11:30 ಜೊತೆ ಜೊತೆಯಲ್ಲಿ ನೇರ ಫೋನ್ ಇನ್ ಸಂವಾದ. ಈ ವಾರದ ವಿಷಯ ಮಾನಸಿಕ ಆರೋಗ್ಯ ಮತ್ತು ಯೋಗಕ್ಷೇಮ ಜಾಗತಿಕ ಆದ್ಯತೆಯಾಗಲಿ. ಭಾಗವಹಿಸುತ್ತಾರೆ ಆಲೋಕ್ ಎನ್ ಘನಾತೆ, ಮನೋರೋಗ ತಜ್ಞರು, ಕಲಬುರಗಿ ಎಂಆರ್ ವೈದ್ಯಕೀಯ ಕಾಲೇಜಿನ ಮನೋರೋಗ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರು. ಮನೋರೋಗದ ಲಕ್ಷಣ, ಪರಿಹಾರ ಕ್ರಮ, ಒತ್ತಡದ ಬದುಕಿನ ನಿರ್ವಹಣೆ, ಈ ಎಲ್ಲಾ ವಿಷಯಗಳ ಕುರಿತಾಗಿ ಕೇಳುಗರು ಪ್ರಶ್ನೆಗಳನ್ನ ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 295986 ಹಾಗೂ 295987, ಎಸ್ಡಿ ಸಂಖ್ಯೆ 08472. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ನೇತೃತ್ವದ ತಜ್ಞ ವೈದ್ಯರ ತಂಡದ ಯುನೈಟೆಡ್ ಹಾಸ್ಪಿಟಲ್ ಕೋರ್ಟ್ ರಸ್ತೆ ಕಲಬುರಗಿ. ಬಾನುಲಿಯ ಜೊತೆಯಲಿ. ಜೊತೆ ಜೊತೆಯಲಿ ನೇರ ಫೋನ್ ಇನ್ ಸಂವಾದ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10:30. ನಾಳಿನ ವಿಷಯ ಮಾನಸಿಕ ಆರೋಗ್ಯ ಮತ್ತು ಯೋಗಕ್ಷೇಮ ಜಾಗತಿಕ ಆದ್ಯತೆಯಾಗಲಿ. ಈ ಕುರಿತಾಗಿ ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 295986 ಹಾಗೂ 295987. ಕಲಬುರಗಿಯ ಎಸ್ಟಿಡಿ ಕ್ರಮಾಂಕ 08472. ತಪ್ಪದೇ ಕರೆ ಮಾಡಿ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಇಮಾಮ್ ಭಾಷಾ ಮುಜಾವರ್ ಹಾಗೂ ಸಂಗಡಿಗರಿಂದ ಪಾರಿಜಾತ ಭಜನೆ ಪದ.